ಮತ್ತೊಮ್ಮೆ ಮುಖ್ಯಾಂಶಗಳು. ಮಳೆ ಹಾನಿ, ರಾಜ್ಯಕ್ಕೆ ಕೇಂದ್ರದ ನೆರವಿನ ಭರವಸೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ರಾಜ್ಯದಲ್ಲಿ ಉತ್ತಮ ಮಳೆ, 78.51 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ, ಸಚಿವ ಬಿಸಿ ಪಾಟೀಲ್. ದೇಶದಲ್ಲಿ ರಸಗೊಬ್ಬರ ಕೊರತೆ ಇಲ್ಲ, ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ. ಮತ್ತು ವಿಧಾನಪರಿಷತ್ ಚುನಾವಣೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಮುಕ್ತಾಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಈಗ ನಮ್ಮ ಜೊತೆಯಲ್ಲಿ ಹರೀಶ್ ಡಿಕೆ ಅವರಿದ್ದಾರೆ. ಇವರು ಶಿರ್ಸಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕಾ ತಜ್ಞರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೈತೋಟ, ಅದರ ಪ್ರಾಮುಖ್ಯತೆ, ಕೈತೋಟದಲ್ಲಿ ಏನೆಲ್ಲ ಇರಬೇಕು, ನಿರ್ವಹಣೆ ಹೆಂಗೆ, ಯಾವ್ಯಾವ ಸೀಸನ್ ಒಳಗೆ ಎಂತೆಂಥ ಕೈತೋಟಗಳು, ಈ ವಿಷಯ ಕುರಿತು ನಮಗೆ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ಹರೀಶ್ ಅವರೇ. ನಮಸ್ಕಾರ ಸರ್. ಕೈತೋಟ ಅಂದ್ರೆ ಏನಂತೀರಿ ಸರ್? ಕೈತೋಟ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ನೋಡಿರ್ತೀರಿ, ಉದಾಹರಣೆ ಈಗ ಈರುಳ್ಳಿದೆ ನೀವು ತಗೋಬಹುದು, ಈಗ ಬೆಲೆ ಎಷ್ಟಾಗಿದೆ ಅಂತ. ಸೊ ಆಮೇಲೆ ನಮಗೆ ಇತ್ತೀಚಿನ ದಿನಗಳಲ್ಲಿ ನಾವು ತಿಂತಕ್ಕಂತ ಆಹಾರ ಉತ್ಕೃಷ್ಟವಾಗಿಲ್ಲ ಸರ್. ಬಹಳ ಔಷಧಿಗಳ ಒಂದು ಸಿಂಪರಣೆಗಳು ಜಾಸ್ತಿ ಮಾಡೋದ್ರಿಂದ ಏನಾಗ್ತಾ ಇದೆ ಅಂದ್ರೆ, ನಾವು ತಿಂತಕ್ಕಂತ ಆಹಾರದಲ್ಲಿ ಈ ವಿಷಯುಕ್ತ ಅಂಶ ಜಾಸ್ತಿ ಕಂಡು ಬರ್ತಾ ಇದೆ. ಸೊ ಇವುಗಳನ್ನೆಲ್ಲ ಹೋಗಲಾಡಿಸ್ಲಿಕ್ಕೆ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ, ನಮ್ಮ ಮನೆ ಮುಂಭಾಗ ಅಥವಾ ಹಿಂಭಾಗ ಅಥವಾ ಮನೆ ಅಕ್ಕಪಕ್ಕದಲ್ಲಿ ಸ್ವಲ್ಪನೇ ಜಾಗ ಇರಬಹುದು, ಆ ಒಂದು ಜಾಗದಲ್ಲಿ ನಮ್ಮ ಕುಟುಂಬ ನಿರ್ವಹಣೆಗೆ ಬೇಕಾಗಿರ್ತಕ್ಕಂತ ತರಕಾರಿಗಳನ್ನ ನಾವೇನ್ ಬೆಳೆಸ್ತೇವಲ್ಲ ಅದಕ್ಕೆ ನಾವು ಕೈತೋಟ ಅಂತ ಕರಿತೀವಿ ಸರ್. ಕೈತೋಟದಲ್ಲಿ ತರಕಾರಿ ಅಷ್ಟೇನೋ ಅಥವಾ ನಮ್ಮ ಮನೆಗೆ ಬೇಕಾದಂತ ಕರಿಬೇವು ಆಗ್ಬಹುದು, ಹಣ್ಣು ಹಂಪಲ ಆಗಿರ್ಬಹುದು, ಮತ್ತೆ ಕೆಲವೊಂದಿಷ್ಟು ಔಷಧ ಗಿಡಗಳಾಗಬಹುದು, ಅವು ಎಲ್ಲನೂ. ಹಾ ಸರ್, ಕೈತೋಟದಲ್ಲಿ ಅದು ನಮ್ಮ ಮನೆಯ ಮುಂಭಾಗ ಹಿಂಭಾಗ ಎಷ್ಟು ಜಾಗ ಇದೆ ಅವುಗಳನ್ನೆಲ್ಲ ಬೆಳೆಸೋದಕ್ಕೆ ಅನ್ನೋದ್ರ ಮೇಲೆ ಅದು ಅವಲಂಬಿತವಾಗಿರ್ತದೆ. ಖಂಡಿತವಾಗಿ ನಾವು ಈ ಕೈತೋಟದಲ್ಲಿ ಎಲ್ಲ ಹಣ್ಣು ಜಾತಿ ಸೇರಿರ್ತಕ್ಕಂತ ಬೆಳೆಗಳನ್ನು ಬೆಳೆಯಬಹುದು, ಔಷಧಿ ಬೆಳೆಗಳನ್ನು ಬೆಳೆಯಬಹುದು, ಹಾಗೂ ತರಕಾರಿಗಳನ್ನು ಬೆಳೆಯನ್ನಾಗಿ ಬೆಳೆಯಬಹುದು ಸರ್. ಆದರೆ ನಮ್ಮಲ್ಲಿರ್ತಕ್ಕಂಥ ಜಾಗದ ಮೇಲೆ ಅದು ಅವಲಂಬಿತವಾಗಿರುತ್ತದೆ. ಹಾಗೂ ಮುಖ್ಯವಾಗಿ ಏನಪ್ಪಾ ಅಂದರೆ, ನಮ್ಮ ಕುಟುಂಬ ನಿರ್ವಹಣೆಗೆ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ತರಕಾರಿ ಇರ್ಬೋದು, ಹಣ್ಣುಗಳನ್ನು ಇರ್ಬೋದು, ನಾವು ಆಯಾ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ನಾವು ಬೆಳೆಯಬಹುದು ಸರ್, ಏನೇ ಒಂದು ತೊಂದರೆ ಇಲ್ಲ. ಇತ್ತೀಚೆಗೆ ಕಸಿ ಕಟ್ಟಿದಂತ ತರಕಾರಿ ಗಿಡಗಳನ್ನ ತಂದು ಬೆಳೆಸುವುದು ಹಂಗೆಲ್ಲ ಮಾಡ್ತಾರೆ, ಅದರಿಂದ ನಮಗೆ ಉತ್ಪಾದನೆ ಕೂಡ ಜಾಸ್ತಿ ಆಗ್ತಾ ಇದೆ. ನಮಗೆ 1 ಕೆಜಿ ಸಿಗುವಲ್ಲಿ 6-7 ಕೆಜಿ ಸಿಗುವಷ್ಟು ಬದನೆಕಾಯಿ ಬೆಳೀಬಹುದು, ಇಂಥವೆಲ್ಲನು ಆಲೋಚನೆಗಳು ಇದಾವೆ ಸರ್. ಈಗ ಕೈತೋಟ ಇರ್ಬೋದು ಅಥವಾ ಮೇಲ್ಛಾವಣಿ ಕೃಷಿ ಇರ್ಬೋದು ಸರ್, ಇಲ್ಲೇನಾಗ್ತಾ ಇದೆ ಅಂದ್ರೆ, ನಾವು ಇದನ್ನ ನಮ್ಮ ಕುಟುಂಬ ನಿರ್ವಹಣೆ ಅಥವಾ ನಮಗೆ ಬೇಕಾಗಿರ್ತ ನಮಗೆ ಒಂದು ಅವಶ್ಯಕತೆಗೆ ಬೇಕಾಗಿರ್ತಕ್ಕಂಥ ತರಕಾರಿಗಳನ್ನ ಬೆಳೆಯೋದಕ್ಕಷ್ಟೇ ನಾವು ಈ ಕೈತೋಟ ಹಾಗೂ ಮೇಲ್ಛಾವಣಿ ಕೃಷಿನ ಮಾಡ್ತೀವಿ ಸರ್. ಅದಕ್ಕಾಗಿ ನಾವೇನ್ ಮಾಡ್ತೀವಿ ಅಂದ್ರೆ, ಆದಷ್ಟು ಈ ಸ್ಥಳೀಯವಾಗಿ ಸಿಗ್ತಕ್ಕಂಥ ತಳಿಗಳು, ದೇಶಿ ತಳಿಗಳನ್ನೇ ನಾವು ಈ ಒಂದು ತೋಟ ಮಾಡಲಿಕ್ಕೆ ಉಪಯೋಗ ಮಾಡ್ಬೇಕು ಸರ್? ನಾವಿಲ್ಲಿ ಈ ಹೈಬ್ರಿಡ್ ತಳಿಗಳಾಗಿರ್ಬೋದು, ಅತಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ತಳಿಗಳಾಗಿರ್ಬೋದು, ಅವುಗಳನ್ನ ನಾವು ಅನಗತ್ಯವಾಗಿ ತಗೊಂಬಂದು ಖರ್ಚು ಜಾಸ್ತಿ ಆಗುವುದರಿಂದ ನಮಗೆ ಈ ಸ್ಥಳೀಕವಾಗಿ ಸಿಗ್ತಕ್ಕಂಥ ಈ ತಳಿಗಳನ್ನೇ ತಗೊಂಡು ನಾವು ಈ ಕೈತೋಟ ಮಾಡಿದ್ದೆ ಆದಲ್ಲಿ ಸರ್ ನಾವು ಈ ಕೈತೋಟದಿಂದ ನಮಗೆ ಒಂದು ಒಳ್ಳೆ ನಿರೀಕ್ಷೆಯನ್ನು ಮಾಡಬಹುದು ಸರ್. ಅಂದ್ರೆ ರೋಗ ರುಜಿನ ಕಡಿಮೆ ಅಂತೇಳಿ ಸ್ಥಳೀಯ ತಳಿಗಳನ್ನು ಹೇಳ್ತಾ ಇದೀವೋ, ಅಥವಾ ಉದ್ದೇಶ ಏನು, ಯಾಕೆ ಒಂದು ಸಸಿಯನ್ನ ಕಸಿ ಕಟ್ಟಿದ್ದು ಬೇಡ ಅಂತ ಇದ್ದೀರಿ, ಸ್ಥಳೀಯ ತಳಿನೇ ಬೇಕು ಅಂತ ಅಂತ ಇದ್ದೀರಿ, ಯಾಕೆ ಬೇಡ ಯಾಕೆ ಬೇಕು? ಸರ್, ಖಂಡಿತವಾಗಿ ನಾನಿಲ್ಲಿ ಒಂದು ನಿಮಗೆ ಮನದಟ್ಟು ಮಾಡಿಕೊಡೋದು ಏನಂದ್ರೆ ಸರ್, ಹಣ್ಣು ಜಾತಿ ಬೆಳೆಗಳನ್ನ ನಾವು ಕೈತೋಟದಲ್ಲಿ ಮಾಡ್ಬೇಕಪ್ಪ ಅಂದ್ರೆ ಖಂಡಿತವಾಗಿ ನಾವು ಕಸಿ ಮಾಡಿರ್ತಕ್ಕಂಥ ತಳಿಗಳನ್ನೇ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ ಸರ್. ಯಾಕಂದ್ರೆ ಅವು ಜಲ್ದಿ ಬಹುಬೇಗ ಅವು ಫಲಕ್ಕೆ ಬರುವ ಕಾರಣದಿಂದ ನಾವು ಖಂಡಿತವಾಗಿ ಈ ಕಸಿ ಕಟ್ಟಿದ ಒಂದು ಸಸಿಗಳನ್ನೇ ನಾವು ಈ ಹಣ್ಣು ಜಾತಿಗಳ ಒಂದು ಬೆಳೆಗಳನ್ನು ಬೆಳೆಯಲಿಕ್ಕೆ ನಾವು ಈ ಕಸಿ ಕಟ್ಟಿದ ಗಿಡಗಳನ್ನೇ ಆಯ್ಕೆ ಮಾಡ್ಕೋಬೇಕು ಸರ್. ಇನ್ನು ತರಕಾರಿಗಳಿಗೆ ಬಂದ್ರೆ ಈ ಏನು ಹೈಬ್ರಿಡ್ ಅಂತ ಏನ್ ಹೇಳಿದ್ನಲ್ಲ ಸರ್, ಅದನ್ನ ಯಾಕೆ ಅದು ಈ ನಮ್ಮ ಸ್ಥಳೀಯ ತಳಿಗಳನ್ನು ಯಾಕೆ ನಾನು ಬೆಳಿಬೇಕಂತ ಹೇಳ್ತಾ ಇದ್ದೀನಿ ಅಂದ್ರೆ ಸರ್, ನಮ್ಮ ಸ್ಥಳೀಯ ತಳಿಗಳು ಒಂದು ಪ್ರಮಾಣದ ನೀರು ಕಡಿಮೆ ಆದರೂ ಕೂಡ ತಡೆದುಕೊಂಡು ಬೆಳೀತಕ್ಕಂಥ ಒಂದು ಶಕ್ತಿ ಇರುತ್ತೆ. ಆಮೇಲೆ ರೋಗ ರುಜಿನಗಳು ನಮ್ಮ ಸ್ಥಳೀಯ ತಳಿಗಳಿಗೆ ಬಹಳ ಕಡಿಮೆ ಸರ್, ಅದನ್ನ ಬೇರೆ ಈ ಹೈಬ್ರಿಡ್ ತಳಿಗಳಿಗೆ ಹೋಲಿಸಿದಾಗ. ಸೊ ಅವೆಲ್ಲ ಆಮೇಲೆ ಇಳುವರಿ, ನಾವು ಇಳುವರಿಯನ್ನು ನಾವು ಅದಕ್ಕೆ ಹೈಬ್ರಿಡ್ ಮತ್ತು ಸ್ಥಳೀಯ ತಳಿಗೆ ಹೋಲಿಸಿದಾಗ ಖಂಡಿತವಾಗಿ ಸ್ವಲ್ಪ ಇಳುವರಿ ಮಟ್ಟ ನಮ್ಮ ಸ್ಥಳೀಯ ತಳಿಗಳಲ್ಲಿ ಕಡಿಮೆ ಇರುತ್ತೆ, ಅದರಲ್ಲೇನು ಡೌಟ್ ಇಲ್ಲ ಸರ್. ಬಟ್ ಒಂದೇನಪ್ಪ ಅಂದರೆ ನಾವು ಸ್ಥಳೀಯ ತಳಿಗಳನ್ನು ಉಪಯೋಗ ಮಾಡೋದ್ರಿಂದ ನಾನು ಆಗಲೇ ಹೇಳಿದಂಗೆ ಅವು ಕೆಲವೊಂದು ಈ ನೀರಿನ ಪ್ರಮಾಣ ಇಲ್ಲದೆ ಇದ್ರೂ ತಡ್ಕೊಂತಕ್ಕಂಥ ಶಕ್ತಿ ಇರ್ಬೋದು, ರೋಗ ರುಜಿನಗಳೇ ತಡ್ಕೊಂತ ಶಕ್ತಿ ಇರ್ಬೋದು, ಇಲ್ಲ ಇವೆಲ್ಲ ಇರೋದ್ರಿಂದ ನಮಗೆ ಖರ್ಚು ಕಡಿಮೆ ಆಗುತ್ತೆ. ನಮ್ಮ ಮೂಲ ಉದ್ದೇಶ ಏನಪ್ಪ ಅಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಉತ್ಕೃಷ್ಟವಾದ ತರಕಾರಿಗಳನ್ನ ಬೆಳೆಯೋದಾಗಿರೋದ್ರಿಂದ ನಾವು ಆದಷ್ಟು ಈ ಸ್ಥಳೀಯ ತಳಿಗಳಿಗೆ ಅದು ತರಕಾರಿಗಳಲ್ಲಿ ನಾವು ಸ್ಥಳೀಯ ತಳಿಗಳಿಗೆ ಪ್ರಾಮುಖ್ಯತೆ ಕೊಡೋದು ಬಹಳ ಒಂದು ಉತ್ಕೃಷ್ಟವಾದ ಯೋಚನೆ ಸರ್. ಇಲ್ಲಿ ಒಂದು ಕಾಂಪೌಂಡ್ ಇರ್ಬೋದು ಅಥವಾ ಒಂದು ಬೇಲಿ ಇರ್ಬೋದು ಅಥವಾ ತಂತಿ ಬೇಲಿ ಇರ್ಬೋದು, ಅವುಗಳಿಗೆ ಅನೇಕ ಬಳ್ಳಿ ತರಕಾರಿಗಳನ್ನ ಹಬ್ಬಿಸೋದ್ರಿಂದ ಅದು ಕೂಡ ಅನುಕೂಲ ಆಗುತ್ತೆ. ಹೌದು ಸರ್, ಖಂಡಿತವಾಗಿ ನಾವು ಈ ಕೈತೋಟವನ್ನು ಮಾಡಬೇಕಂತ ಆಲೋಚನೆಯನ್ನು ನಾವು ಮಾಡಿದ್ದೆ ಆದಲ್ಲಿ ಸರ್, ನಾವು ಏನಪ್ಪ ಅಂದ್ರೆ ಕಂಪಲ್ಸರಿ ಆಗಿ ನಾವು ಈ ಕೈತೋಟದ ಸುತ್ತಲೂ ಒಂದು ಬೇಲೆಯನ್ನು ನಿರ್ಮಾಣ ಮಾಡಲೇಬೇಕು ಸರ್. ಅದು ಬೇಲೆಯನ್ನು ನಿರ್ಮಾಣ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನಾವು ಕೆಲವು ಈ ಬಳ್ಳಿ ಜಾತಿಯ ತರಕಾರಿಗಳನ್ನು ಆ ಬೇಲಿಗಳನ್ನು ಸಹಾಯದಿಂದ ಹಬ್ಬಿಸಿ ಅವುಗಳಿಂದ ನಾವು ಉತ್ತಮ ಉತ್ಪನ್ನ ಒಂದು ಒಳ್ಳೆ ಇಳುವರಿನ ಪಡೀಲಿಕ್ಕೆ ಆಗುತ್ತೆ ಸರ್. ಹಂಗಾಗಿ ನಾವು ಈ ಕಾಂಪೌಂಡ್ ವಾಲೆ ಆಗಿರ್ಬೋದು ಅಥವಾ ಈ ಬೇಲೆ ನಿರ್ಮಾಣನ ಆಗಿರ್ಬೋದು ಖಂಡಿತವಾಗಿ ನಾವು ಈ ಒಂದು ಕೈತೋಟ ಮಾಡಬೇಕಾದ್ರೆ ಮಾಡಲೇಬೇಕಾಗುತ್ತೆ ಸರ್. ಎಂತೆಂಥ ತರಕಾರಿ ಬೆಳೆದ್ರೆ ಒಳ್ಳೆಯದು ನಿಮ್ಮ ಪ್ರಕಾರ? ಸರ್, ನಾನು ಆವಾಗಲೇ ನಿಮಗೆ ಹೇಳಿದೆ ನಮ್ಮ ಕುಟುಂಬ ನಿರ್ವಹಣೆಗೆ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ತರಕಾರಿ, ಉದಾಹರಣೆಗೆ ಟೊಮೆಟೊ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಮೆಣಸಿನಕಾಯಿ ಆಗಿರ್ಬೋದು, ಬದನೆ ಆಗಿರ್ಬೋದು, ಕೆಲವೊಂದು ಎಲೆ ಜಾತಿಗೆ ಸೇರಿರ್ತಕ್ಕಂಥ ತರಕಾರಿಗಳಾಗಿರ್ಬೋದು, ಇಂಥ ಒಟ್ಟು ನಮಗೆ ದಿನನಿತ್ಯಕ್ಕೆ ಏನು ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ತರಕಾರಿಗಳನ್ನ ನಾವು ಕೈತೋಟದಲ್ಲಿ ಬೆಳಿಬೋದು ಸರ್. ಒಂದೊಂದು ಗಿಡ ಹಾಕೋದು ಅಥವಾ ಎರಡೆರಡು ಗಿಡ ಹಾಕೋದು ಅಥವಾ ಕನಿಷ್ಠ ಒಂದು ನಾಲ್ಕೈದು ಗಿಡ ಹಾಕೋದು ಹಂಗೇನಾದರೂ ಪ್ಲಾನ್ ಮಾಡ್ಕೋಬೇಕು ಹೇಗೆ? ಹೌದು ಸರ್, ಈಗ ನಾವು ಕೈತೋಟ ಮಾಡ್ಬೇಕಂತಪ್ಪ ಒಂದು ನಮ್ಮ ಮನದಲ್ಲಿ ಬಂತಪ್ಪ ಅಂದರೆ, ನಮ್ಮ ಉದಾಹರಣೆಗೆ ಸರ್, ಈಗ ನಮ್ಮ ಕುಟುಂಬದಲ್ಲಿ 5-6 ಜನ ನಾವು ಇದ್ವಪ್ಪ ಅಂದರೆ ಕಂಪಲ್ಸರಿಯಾಗಿ ಒಂದು 200 ಸ್ಕ್ವೇರ್ ಮೀಟರ್ ಏರಿಯಾ ಅದಕ್ಕೆ ಬೇಕಾಗುತ್ತೆ. ಆ ಕುಟುಂಬದ ಒಂದು ತರಕಾರಿ ಒಂದು ನಿರ್ವಹಣೆ ಮಾಡಲಿಕ್ಕೆ ಸರ್ ನಮಗೆ ಅಷ್ಟು 200 ಸ್ಕ್ವೇರ್ ಮೀಟರ್ ಏರಿಯಾ ಅಂತೂ ಬೇಕಾಗುತ್ತೆ. ಸೊ ಆ ಒಂದು ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಎಷ್ಟು ತರಕಾರಿಗಳು ಎಷ್ಟೆಷ್ಟು ನಾವು ಗಿಡನ ಹಾಕ್ಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡ್ಬೇಕಾಗತ್ತೆ ಸರ್. ಅಂದ್ರೆ ಒಂದೇ ಬದ್ನಿ ಗಿಡ ಹಾಕಿದ್ವಿ ಅಥವಾ ಎರಡೇ ಹಾಕಿದ್ವಿ ಅಂದ್ರೆ ಅವು ವಾರಕ್ಕೋ ಅಥವಾ 15 ದಿನಕ್ಕೋ 2 ಕಾಯಿ 3 ಕಾಯಿ ಈ ರೀತಿ ಕೊಡಕತ್ರೆ ಅದರಿಂದ ಪಲ್ಯನು ಮಾಡಕ್ಕಾಗಲ್ಲ, ಎಲ್ಲರ ಒಂದು ಬೇಡಿಕೆಯನ್ನ ತೀರಿಸ್ಲಿಕ್ಕೂ ಕೂಡ ಆಗಲ್ಲ. ಹೌದು ಸರ್, ಅವು ಖಂಡಿತವಾಗಿಯೂ ಇಲ್ಲಿ ನಾವು ಬಹುಮುಖ್ಯವಾಗಿ ಏನ್ ಗಮನಿಸ್ಬೇಕಪ್ಪ ಅಂದ್ರೆ ಒಂದೇ ಸತಿಗೆ ಅವು ಕಟಾವಿಗೆ ಬರೋ ತರವಾಗಿ ನಾವು ಮಾಡಬಾರ್ದು ಸರ್. ಯಾವುದೇ ಒಂದು ತರಕಾರಿ ಆಗಿರ್ಬೋದು ಅವುಗಳನ್ನ ಕೆಲವೊಂದು ಆಯಾ ಸಮಯಕ್ಕೆ ತಕ್ಕಂಗೆ ಅದು ಕಟಾವಾಗಿ ಬರೋ ತರ ನಾವು ಮೊದಲೇ ಅದಕ್ಕೆ ಪ್ಲಾನ್ ಮಾಡ್ಕೊಂಡಿರ್ಬೇಕಾಗುತ್ತೆ ಸರ್. ಏನಪ್ಪ ಅಂದ್ರೆ ಈಗ ನಾವು ಸಪೋಸ್ ಒಂದು 10-15 ಗಿಡವನ್ನ ಒಂದು ದಿನದಲ್ಲಿ ನಾವು ನಾಟಿ ಮಾಡಿದೀವಪ್ಪ ಅಂದ್ರೆ ಕನಿಷ್ಠ ಒಂದು 15 ದಿನ ಗ್ಯಾಪ್ ಕೊಟ್ಟು ಅದೇ ಗಿಡ ಅದೇ 10 ಗಿಡನ ಮತ್ತೆ 15 ದಿನ ನಂತರ ನಾವು ಪ್ಲಾಂಟಿಂಗ್ ಮಾಡೋದ್ರಿಂದ ಈ ಕಟಾವಿನ ಟೈಮಲ್ಲಿ ಏನಾಗುತ್ತಪ್ಪ ಅಂದ್ರೆ ಸರ್ ಅದು ಒಂದೇ ಸತಿಗೆ ಅವು ಹಾರ್ವೆಸ್ಟಿಗೆ ಬರಲ್ಲ, ಇದು ಬಂದು ಆ 15 ಆದ ನಂತರ ಇನ್ನು ಒಂದು ಗಿಡ ಕಟಾವಿಗೆ ಬರೋದ್ರಿಂದ ಅಲ್ಲಿ ನಮಗೆ ಸಮತೋಲನ ಸಿಗುತ್ತೆ ಸರ್. ವರ್ಷ ಪೂರ್ತಿ ನಮಗೆ ತರಕಾರಿಗಳು ಸಿಗೋ ತರ ಆಗುತ್ತೆ. ಇದು ಒಂದೇ ಬೆಳೆಯಲ್ಲ, ನಾವು ಎಲ್ಲಾ ಬೆಳೆಯಲ್ಲಿ ಇದೇ ರೀತಿಯ ಒಂದು ಪದ್ಧತಿನ ಅನುಸರಿಸಿದ್ರೆ ಏನಾಗುತ್ತಪ್ಪ ಅಂದ್ರೆ ಒಂದು ತಪ್ಪಿದ್ರೆ ಆ ವರ್ಷದಲ್ಲಿ ನಮಗೆ ಯಥೇಚ್ಛವಾಗಿ ತರಕಾರಿಗಳು ಸಿಗೋದ್ರಿಂದ ಯಾವುದೇ ತರಕಾರಿ ಕೊರತೆ ಆಗೋದಿಲ್ಲ ಅಂತ ನನ್ನ ಅನಿಸಿಕೆ. ಇವು ಹೆಚ್ಚು ಕೂಡಿ ಮೂರುವರೆ ತಿಂಗಳ ಬೆಳೆಗಳು, ಹಾಗಾಗಿ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಈ ರೀತಿ ಇರುತ್ತೆ, ಆ ಕಾಲಕ್ಕೆ ತಕ್ಕ ಆದ ಬೆಳೆಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೆಯ ಸರ್. ಇದೊಂದು ಬಹುಮುಖ್ಯ ಒಂದು ಪ್ರಶ್ನೆ ಸರ್. ಖಂಡಿತವಾಗಿ ಸರ್, ತರಕಾರಿಗಳಲ್ಲಿ ಆಯಾ ಒಂದು ವಾತಾವರಣಕ್ಕೆ ತಕ್ಕಂಗೆ ಬೆಳೆತಕ್ಕಂಥ ತರಕಾರಿಗಳು ಭಾಳ ಇದಾವೆ ಸರ್. ಈಗ ಉದಾಹರಣೆಗೆ ನೀವು ಈ ಕ್ಯಾಬೇಜ್, ಎಲೆಕೋಸು, ಹೂಕೋಸು, ಕೆಲವೊಂದು ಬೇರು ಜಾತಿಯ ತರಕಾರಿಗಳು ಅಥವಾ ಗಡ್ಡೆ ಜಾತಿಯ ತರಕಾರಿಗಳನ್ನ ನೀವು ಬೆಳಿಬೇಕಪ್ಪ ಅಂದ್ರೆ ನೀವು ಚಳಿಗಾಲದಲ್ಲಿ ಅಂತ ತರಕಾರಿಗಳನ್ನ ನಾವು ಬೆಳಿತಕ್ಕಂತ ಒಂದು ಪದ್ಧತಿ ಸರ್. ಆ ಕಾಲದಲ್ಲಿ ಅವು ಚೆನ್ನಾಗಿ ಬರೋದ್ರಿಂದ ಆ ತರಕಾರಿಗಳನ್ನ ಚಳಿಗಾಲದಲ್ಲಿ ನಾವು ಬೆಳೆಸಿದ್ರೆ ಉತ್ತಮ. ಇನ್ನು ಕೆಲವೊಂದು ತರಕಾರಿಗಳು ಸರ್, ಟೊಮೆಟೊ ಆಗಿರ್ಬೋದು, ಮೆಣಸಿನಕಾಯಿ ಆಗಿರ್ಬೋದು ಅಥವಾ ಬದನೆ ಆಗಿರ್ಬೋದು, ಇವನ್ನ ನಾವು ವರ್ಷದ 3 ಟೈಮಲ್ಲಿ ನಾವು ಬೆಳೆಯಬಹುದು, ಏನು ಸಮಸ್ಯೆ ಇಲ್ಲ ಸರ್. ಇನ್ನು ಈ ಬಳ್ಳಿ ಜಾತಿಯ ತರಕಾರಿಗಳನ್ನ ನಾವು ಯಾವಾಗ ಬೆಳಿಬೇಕಪ್ಪ ಅಂದ್ರೆ ಈ ಬಿಸಿಲು, ಈ ಸಮ್ಮರ್ ಏನಂತ ಇರ್ತಾವ ಸರ್, ಡಿಸೆಂಬರ್ ಅಥವಾ ಜನವರಿ, ಫೆಬ್ರವರಿ ಆ ತಿಂಗಳಲ್ಲಿ ನಾವು ಈ ಬಳ್ಳಿ ಜಾತಿಯ ಒಂದು ತರಕಾರಿಗಳನ್ನ ನಾವು ನಾಟಿ ಮಾಡೋದ್ರಿಂದ ಅವುಗಳಿಂದ ಒಂದು ಉತ್ತಮವಾದ ಇಳುವರಿ ನಾವು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಇದರಿಂದ ನಾವು ಏನ್ ತಿಳ್ಕೊಬೇಕಪ್ಪ ಅಂದ್ರೆ ಈ ತರಕಾರಿಗಳನ್ನ ನಾವು ಬೆಳಿಬೇಕಂತ ನಮ್ಮಲ್ಲಿ ಏನ ಪ್ಲಾನ್ ಮಾಡ್ಬೇಕಪ್ಪ ಅಂದ್ರೆ ಈ ತಜ್ಞರಿಂದ ಸಲಹೆ ಪಡಿಬೇಕಾಗುತ್ತೆ ಸರ್. ಅದರ ಒಂದು ಅಂತರ ಇರ್ಬೋದು, ಆ ತಳಿಯ ಒಂದು ಆಯ್ಕೆ ಇರ್ಬೋದು, ಆ ತಳಿ ನಮ್ಮ ವಾತಾವರಣಕ್ಕೆ ಸೂಕ್ತ ಇದೆಯೋ ಅಥವಾ ಇಲ್ಲವೋ ಅನ್ನೋದನ್ನ ನಾವು ತಜ್ಞರ ಒಂದು ಸಲಹೆಯನ್ನು ತೆಗೆದುಕೊಂಡು ನಾವು ಮುಂದೆ ಅದನ್ನ ಅನುಷ್ಠಾನ ಮಾಡಿದ್ರೆ ಖಂಡಿತವಾಗಿ ನಾವು ಇದರಿಂದ ಒಂದು ಒಳ್ಳೆ ಫಲವನ್ನು ಪಡಿಬಹುದು ಸರ್. ಇದಕ್ಕೆ ಬೇಕಾದಂತ ಬೀಜ ಆಗ್ಬಹುದು ಅಥವಾ ಬೀಜೋಪಚಾರಕ್ಕೆ ಬೇಕಂತ ರಾಸಾಯನಿಕ ಆಗ್ಬಹುದು ಅಥವಾ ಜೈವಿಕ ಪದ್ಧತಿ ಆಗಿರ್ಬಹುದು ಅಥವಾ ಸಸಿಗಳೇ, ಕೆಲವೊಂದ್ ಕಡೆ ಸಸಿಯನ್ನ ಬೆಳೆಸಿ ಒಂದು ಇದ್ರೊಳಗೆ ಹಾಕಿ ಮಾರಾಟ ಮಾಡುವಂತವ್ರು ಇರ್ತಾರೆ. ಎಲ್ಲಾ ಟೈಮಲ್ಲಿ ನಮ್ಗೆ ತಜ್ಞರು ಸಿಗ್ಲಿಕ್ಕಿಲ್ಲ ಅಲ್ವಾ, ಅವಾಗ ಏನೇನು ಗಮನಿಸಬೇಕು ರೈತರು? ಸರ್, ತಜ್ಞರಂತರೂ ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು ಅಥವಾ ತೋಟಗಾರಿಕೆ ಇಲಾಖೆಗಳು ಇರ್ಬೋದು, ಅಲ್ಲಿ ಅಂತರೂ ನಿಮಿತ್ತ ಸಲಹೆ ಸೂಚನೆಗಳಂತರೂ ಕೊಡ್ತಾನೆ ಇರ್ತಾರೆ ಸರ್, ಅದರದ್ದೇನು ಇದಿಲ್ಲ. ಬಟ್ ನೀವು ಹೇಳದಂಗೆ ಸರ್, ಬೀಜ ಸಸಿಗಳನ್ನ ನಾವು ಈ ತಾರಸಿ ತೋಟ ಅಥವಾ ಕೈ ತೋಟದಲ್ಲಿ ಖರ್ಚನ್ನ ಕಡಿಮೆ ಮಾಡ್ಕೋಬೇಕಾಗುತ್ತೆ ಸರ್ ನಾವಿಲ್ಲಿ. ಆಮೇಲೆ ಖರ್ಚನ್ನ ಕಡಿಮೆ ಮಾಡ್ಕೋಬೇಕಪ್ಪ ಅಂದ್ರೆ ನಾವು ಆದಷ್ಟು ಇಲ್ಲಿ ಸ್ಥಳೀಯ ತಳಿಗಳನ್ನ ನಾವು ಇಲ್ಲಿ ಉಪಯೋಗ ಮಾಡ್ತಿರ್ತೇವೆ ಸರ್ ಇಲ್ಲಿ. ಸೊ ಹಂಗಾಗಿ ನಮಗೆ ಸ್ಥಳೀಯವಾಗಿ ಸಿಗ್ತಕ್ಕಂಥ ಬೀಜಗಳನ್ನ ನಾವು ಸ್ಥಳೀಯ ರೈತರ ಹತ್ರನೇ ಇರ್ಬೋದು, ಸ್ಥಳೀಯವಾಗಿ ಬೆಳೀತಕ್ಕಂತ ಒಬ್ಬ ಫಲಾನುಭವಿ ಹತ್ರನೇ ಇರ್ಬೋದು ಬೀಜಗಳನ್ನ ನಾವು ಸಂಗ್ರಹಣೆ ಮಾಡಿ ಸರ್, ಆ ಬೀಜನ ನಾವು ಒನ್ ಟೈಮ್ ಅದನ್ನ ಸೋಯಿಂಗ್ ಮಾಡಿ ಅದರಿಂದ ಫಲ ಬಂದ್ಮೇಲೆ ಒಂದು 5-6 ಕಾಯಿಗಳನ್ನ ಇಟ್ಟುಕೊಂಡು ಅದರಿಂದ ಬೀಜಗಳನ್ನ ನಾವು ಮತ್ತೆ ತೆಗೆದು ಅದನ್ನ ಬಿಸಿಲಲ್ಲಿ ಸರಿಯಾಗಿ ಒಣಸಿ ಅದನ್ನ ಒಳ್ಳೆ ಜಾಗದಲ್ಲಿ ಸ್ಟೋರೇಜ್ ಮಾಡಿ ಮತ್ತೆ ಅದೇ ಬೀಜವನ್ನು ನಾವು ಮುಂದಿನ ಒಂದು ಸೀಸನ್ಗೆ ಉಪಯೋಗಿಸಬಹುದು ಸರ್. ಈ ರೀತಿ ರೈತರು ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಖರ್ಚು ಕಡಿಮೆ ಆಗುತ್ತೆ, ನಾವು ಸ್ಥಳೀಯವಾಗಿ ಸಿಗ್ತಕ್ಕಂಥ ತಳಿಗಳನ್ನ ನಾವು ಸಂರಕ್ಷಣೆ ಮಾಡಿದಂಗಾಗುತ್ತೆ. ಸ್ಥಳೀಯ ತಳಿ ಅಂತ ಯಾಕೆ ನಿಮಗೆ ಒತ್ತು ಕೊಡ್ತಾ ಇದ್ದೇನೆ ಅಂದ್ರೆ ಸ್ಥಳೀಯ ತಳಿಗಳಲ್ಲಿ ಇರ್ತಕ್ಕಂಥ ಟೇಸ್ಟ್ ಆಗಿರ್ಬೋದು, ಅದರದ್ದು ಒಂದು ರೋಗ ನಿರೋಧಕ ಶಕ್ತಿ ಆಗಿರ್ಬೋದು, ಈಗಿರ್ತಕ್ಕಂಥ ತಳಿಗಳಲ್ಲಿ ಇಲ್ಲದೆ ಇರೋ ಕಾರಣ ನಾವು ಆದಷ್ಟು ಈ ರೀತಿ ಈ ತಾರಸೀತು ಈ ಕೈತೋಟ ಇರ್ಬೋದು ಅಥವಾ ಮೇಲ್ಛಾವಣಿ ಕೃಷಿ ಇರ್ಬೋದು, ಈ ರೀತಿ ನಾವು ಬೀಜಗಳನ್ನು ನಾವೇ ತಯಾರು ಮಾಡಿಕೊಂಡು ಅದೇ ಬೀಜಗಳನ್ನು ನಾವು ಉಪಯೋಗ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನಾವು ಇದರಿಂದ ಒಂದು ಒಳ್ಳೆಯ ಒಂದು ಫಲನ ನಾವು ನಿರೀಕ್ಷಣೆ ಮಾಡಬಹುದು ಸರ್. ಹಾಗೆ ಇಲ್ಲಿ ಪ್ರಮುಖವಾಗಿ ನೀರಿನ ನಿರ್ವಹಣೆ ಅನ್ನೋ ಪ್ರಶ್ನೆ ಬಂದಾಗ ನಮ್ಮಲ್ಲಿ ಎಷ್ಟೋ ಸಾರಿ ಉಪಯೋಗ ಮಾಡಿದಂಥ ನೀರನ್ನು ಬಳಸೋದು ಒಂದು ಹೇಳ್ತೀವಿ, ಆದರೂ ಏನೇನು ಮಾಡೋದು, ಹೆಂಗೆ ಸಾಧ್ಯತೆ ಇದೆ, ನಮ್ಮಲ್ಲಿರುವಂಥ ಸಂಪನ್ಮೂಲಗಳನ್ನು ಹೇಗೆ ಮರುಬಳಕೆ ಮಾಡಬೇಕು? ಸರ್, ಇಲ್ಲಿ ನೀರಿನ ನಿರ್ವಹಣೆ ಅನ್ನೋದು ಬಹಳ ಮುಖ್ಯ ಸರ್ ಈ ಕೈತೋಟದಲ್ಲಿ. ಯಾಕೆಂದ್ರೆ ಈ ತರಕಾರಿ ಬೆಳೆಗಳು ನೀರು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂತ ಒಂದು ಇದು ಸರ್, ತರಕಾರಿ ಬೆಳೆಗೆ ನೀರಿ ಸಂಪನ್ಮೂಲ ಸರ್. ಈಗ ನೀರಿಲ್ಲಪ್ಪ ಅಂದ್ರೆ ಬೇರೆ ಬೆಳೆ ಭತ್ತ ರಾಗಿ ಅಂತ ಬೆಳೆಗಳಲ್ಲಿ ನೀರಿಲ್ಲ ಅಂದ್ರೆ ಸ್ವಲ್ಪ ತಡ್ಕೊಳ್ತಾವ ಸರ್. ಆದ್ರೆ ಈ ತರಕಾರಿಗಳಲ್ಲಿ ಮಾತ್ರ ನಾವು ಕಂಪಲ್ಸರಿ ನೀರಿನ ನಿರ್ವಹಣೆ ಬಹಳ ಮುಖ್ಯವಾಗಿರ್ತದೆ ಸರ್. ಈ ಕೈತೋಟ ಅಂದ್ರೆ ನಾವು ಬಹಳ ಜಾಸ್ತಿ ಏರಿಯಾದಲ್ಲಿ ನಾವೇನ್ ಮಾಡಿರಲ್ಲ ಸರ್, ಸ್ವಲ್ಪ ಒಂದು ಏರಿಯಾದಲ್ಲಿ ಮಾಡಿರೋದ್ರಿಂದ ನಮ್ಮ ಮನೆಯಲ್ಲಿ ಈ ವೇಸ್ಟ್ ವಾಟರ್ ಅಂತ ಏನ್ ಕರಿತೇವೆ ಸರ್, ಈ ಸ್ಥಾನದ ನೀರಾಗಿರ್ಬೋದು ಅಥವಾ ಬೇರೆ ನೀರು ಏನಿರುತ್ತಲ್ಲ ಆ ನೀರನ್ನೇ ನಾವು ಇಲ್ಲಿ ಸ್ವಲ್ಪ ಶುದ್ಧೀಕರಣ ಮಾಡಿ ಅದೇ ನೀರನ್ನೇ ರೀಸೈಕ್ಲಿಂಗ್ ಅಂತ ಏನ್ ಕರಿತೇವಲ್ಲ ಸರ್, ಆ ತರ ಸೈಕ್ಲಿಂಗ್ ಮಾಡಿ ಅದೇ ನೀರನ್ನ ನಾವು ಕೈತೋಟಕ್ಕೆ ಬಳಸೋದ್ರಿಂದ ಏನೂ ತೊಂದರೆ ಆಗಲ್ಲ. ಇದರಿಂದ ನಾವು ನೀರಿನ ಸಂರಕ್ಷಣೆ ಮಾಡಿದಂಗ, ಈ ವೇಸ್ಟ್ ವಾಟರ್ ಸುಮ್ಮನೆ ನೀರು ಹರಿದು ಹೋಗ್ತಾ ಇರ್ತದೆ ಸರ್, ಹಳ್ಳಿಗಳೆಲ್ಲ ನೋಡಿರ್ತೀವಿ. ಸೊ ಅಂತ ನೀರುಗಳನ್ನ ನಾವು ಸ್ವಲ್ಪ ಹಿಡಿದಿಟ್ಕೊಂಡು ಅದೇ ನೀರನ್ನ ನಾವು ಈ ಕೈತೋಟ ಅಥವಾ ಈ ಮೇಲ್ಛಾವಣಿ ಕೃಷಿಗೆ ನಾವು ಬಳಸೋದ್ರಿಂದ ಸರ್ ಒಂದು ಒಳ್ಳೆಯ ಫಲ ಸಿಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಈ ಕೈತೋಟ ಆಮೇಲೆ ಈ ಮೇಲ್ಛಾವಣಿ ಕೃಷಿ ಅನ್ನೋದು ಒಂಥರ ವ್ಯಾಪಾರೀಕರಣ ಆಗ್ಬಿಟ್ಟದೆ ಸರ್. ಕೆಲವೊಬ್ರು ಜನ ಬರ್ತಿದ್ದಾರೆ, ಅವರು ಇದನ್ನೇ ಒಂದು ಅಡ್ವಾಂಟೇಜ್, ಇದನ್ನ ಲಾಭ ಅನ್ಕೊಂಡು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಜನಗಳಿಗೆ ತಪ್ಪು ತಿಳುವಳಿಕೆ ಕೊಟ್ಟವ್ರಿಗೆ ಈ ತರ ಡ್ರಿಪ್ ಮಾಡ್ರಿ, ಈ ತರ ಹನಿ ನೀರಾವರಿ ಮಾಡ್ರಿ, ಈ ತರ ಸ್ಪ್ರಿಂಕ್ಲರ್ಗಳನ್ನ ನೀವು ಉಪಯೋಗ ಮಾಡಿ ಬೆಳೀರಿ ಅಂತ ಹೇಳ್ತಾರೆ. ನಮ್ ಮೂಲ ಉದ್ದೇಶ ಏನ್ ಸರ್ ನಮ್ ಕೈತೋಟ ಮಾಡೋದು ಏನಪ್ಪಾ ಅಂದ್ರೆ, ನಾವೇ ಈ ಒಂದು ತೋಟದಲ್ಲಿ ನಮ್ಮನ್ನ ನಾವು ಇನ್ವಾಲ್ವ್ ಸಂಪೂರ್ಣ ತೊಡಸ್ಕೊಂಡು ನಮ್ಮ ದೇಹಕ್ಕೆ ನಾವು ಸ್ವಲ್ಪ ಕೆಲಸ ಕೊಟ್ಟು ನಮ್ಮ ಮೈಂಡ್ ನಮ್ಮ ಖುಷಿಯನ್ನು ಪಡೋದಕ್ಕೋಸ್ಕರ ಮಾಡ್ತಕ್ಕಂತ ಒಂದು ಹವ್ಯಾಸ ಸರ್. ಸೊ ಅದನ್ನ ನಾವು ಈ ತರ ಮಾಡೋದ್ರಿಂದ ಬಾರಿ ಒಳ್ಳೇದು. ಈ ತರ ಏನು ನಾವು ಡ್ರಿಪ್ ಮಾಡಿ ಅದು ಬೇರೆ ಎಲ್ಲಾ ರೀತಿ ಮಾಡ್ತೇವೆ ಅನ್ನ ಆ ಕಮರ್ಷಿಯಲ್ ಅಂದ್ರೆ ಕೈಗಾರಿಕರಣದತ್ತ ನಾವು ಹೋಗಬಾರದು. ಆದಷ್ಟು ನಾವು ಈ ತರ ನಮ್ಮ ಒಂದು ಲೋಕಲ್ ಆಗಿ ಸ್ಥಳೀಯವಾಗಿ ಏನು ಸಿಗ್ತಕ್ಕಂತ ಪದಾರ್ಥಗಳನ್ನ ಸಂಪನ್ಮೂಲಗಳನ್ನೆಲ್ಲ ಉಪಯೋಗಿಸಿಕೊಂಡು ನಾವು ಮಾಡೋದ್ರಿಂದ ಈ ಒಂದು ಕೈತೋಟದಿಂದ ನಾವು ಒಳ್ಳೆ ಒಂದು ನಿರೀಕ್ಷೆಯನ್ನು ಮಾಡಬಹುದು. ಇಲ್ಲಿ ಪೋಷಕಾಂಶಗಳ ನಿರ್ವಹಣೆ ಪ್ರಶ್ನೆ ಬರುತ್ತೆ, ಮತ್ತೆ ಸಸ್ಯ ಸಂರಕ್ಷಣೆ ಪ್ರಶ್ನೆ ಬರುತ್ತೆ. ಈಗ ಏನಂದ್ರೆ ಇರುವಂತ 4-5 ಗಿಡಗಳನ್ನು ಕಾಪಾಡ್ಕೊಳ್ಳಕ್ಕೆ ಇಂಥ ರಾಸಾಯನಿಕಗಳನ್ನ ಸಿಂಪರಣೆ ಮಾಡಿ ತಜ್ಞರು ಹೇಳಿದಾಗ ನಮ್ಗೆ ಹೋಗಿ ಔಷಧ ಅಂಗಡಿಗಳು ಕೇಳಿದ್ರೆ ಅವರು ಲೀಟರ್ ಗಂಟಲೆ ಹೇಳ್ತಿರ್ತಾರೆ, 1/2 ಲೀಟರ್, 1/4 ಲೀಟರ್, ಇಲ್ಲಾಂದ್ರೆ ಪೂರ್ತಿ 1 ಲೀಟರ್ ಅಷ್ಟು ತಂದು ನಮ್ಮ ಮನೆಯಲ್ಲಿ ಇಡಕ್ಕೆ ಸಾಧ್ಯ ಇಲ್ಲ. ಇರುವಂತ ಸಂಪನ್ಮೂಲಗಳಲ್ಲಿ ಏನಾದರೂ ಮಾಡಲಿಕ್ಕೆ ಸಾಧ್ಯ ನಮಗೆ ಹೇಗೆ, ಇಂಥವೆಲ್ಲ ಪ್ರಶ್ನೆಗಳು ಬರ್ತವೆ, ಏನ್ ಮಾಡಬಹುದು ಸರ್? ಪೋಷಕಾಂಶಗಳ ನಿರ್ವಹಣೆ ಅಂತ ಬಂದ ತಕ್ಷಣ ನಾವು ಇಲ್ಲಿ ನಮ್ದು ಮೂಲ ಉದ್ದೇಶ ಆದಷ್ಟು ರಾಸಾಯನಿಕ ಬಳಕೆನ ಕಡಿಮೆ ಮಾಡಿ ಸ್ವಚ್ಛವಾಗಿರ್ತಕ್ಕಂಥ ಆಹಾರನ ನಮಗೆ ಬೇಕಾಗಿರ್ತಕ್ಕಂಥ ಆಹಾರನ ಉತ್ಪಾದನೆ ಮಾಡಿ ಸೇವಿಸಬೇಕು ಅನ್ನೋದೊಂದು ನಮ್ಮ ಈ ಒಂದು ಕೈತೋಟದ ಒಂದು ಮುಖ್ಯ ಉದ್ದೇಶ ಸರ್. ಸರ್, ಹಾಗಾಗಿ ಇಲ್ಲಿ ನಾವು ಆದಷ್ಟು ಸಾವಯವ ಗೊಬ್ಬರಗಳನ್ನ ಉಪಯೋಗ ಮಾಡಲಿಕ್ಕೆ ಗಮನ ಕೊಡ್ಬೇಕು ಸರ್. ಸಾವಯವ ಗೊಬ್ಬರ ಅಂದ್ರೆ ನಮ್ಮ ದಿನನಿತ್ಯ ಬಳಕೆಯಲ್ಲಿ ಅಡಿಗೆ ಮನೆಯಲ್ಲಿರ್ತಕ್ಕಂಥ ವೇಸ್ಟ್ ಬೇರೆ ಅಲ್ಲಿ ಇರ್ತಕ್ಕಂಥ ವೇಸ್ಟ್ ಗಳನ್ನ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ವರ್ಮಿ ಕಾಂಪೋಸ್ಟ್ ಅಂತ ಏನೊಂದು ಗೊಬ್ಬರ ಇದೆ ಅದನ್ನ ತಯಾರು ಮಾಡ್ಲಿಕ್ಕೆ ಅದನ್ನ ಉಪಯೋಗ ಮಾಡ್ಕೋಬಹುದು. ಸೊ ಅದನ್ನ ತಯಾರು ಮಾಡೋದೇನ್ ಬಹಳ ಕಷ್ಟದಾಗಿರ್ತಕ್ಕಂಥ ಕೆಲಸ ಏನಲ್ಲ. ಒಂದು ಸಣ್ಣ ತೊಟ್ಟಿಯಲ್ಲಿ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಈ ಅಡಿಗೆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲಾ ವೇಸ್ಟ್ ಗಳನ್ನ ತೆಗೆದು ತೊಟ್ಟಿಯಲ್ಲಿ ಹಾಕಿ ಇತ್ತೀಚೆಗೆ ಕಾಂಪೋಸ್ಟ್ ಕಲ್ಚರ್ ಅಂತ ಕೂಡ ಒಂದು ಬಂದಿದೆ. ಆ ಕಾಂಪೋಸ್ಟ್ ಕಲ್ಚರ್ ಅನ್ನ ನಾವು ಅದರ ಮೇಲೆ ಈ ಸಗಣಿಯ ರಾಡಿ ಆಮೇಲೆ ಆ ಕಾಂಪೋಸ್ಟ್ ಕಲ್ಚರ್ ನ ಹಾಕಿ ಅದನ್ನ ನಾವು ಒಂದು 30-35 ದಿನದಲ್ಲಿ ನಮಗೆ ಒಂದು ಒಳ್ಳೆಯ ಗೊಬ್ಬರ ಸಿಗ್ತೈತಿ. ಸೊ ಆ ಗೊಬ್ಬರನೇ ಈ ಒಂದು ಕೈತೋಟ ಮಾಡ್ಲಿಕ್ಕೆ ಉಪಯೋಗ ಮಾಡಿದೆ ಸಾಕು ನಮಗೆ. ಮತ್ತೆ ಅದಕ್ಕೋಸ್ಕರ ನಾವು ರಾಸಾಯನಿಕ ಗೊಬ್ಬರನ ಹಾಕ್ಬೇಕು ಇಲ್ಲಿ ನಮ್ದು ಏನಪ್ಪ ಅಂದ್ರೆ ನಮಗೆ ಬೇಕಾಗಿರ್ತಕ್ಕಂತ ಆಹಾರನ್ನ ಬೆಳ್ಕೊನೋದು ಉದ್ದೇಶ ಆಗಿರೋದ್ರಿಂದ ನಾವೇನು ಅದರಿಂದ ಹೆಚ್ಚಿಗೆ ಇಳುವರಿ ಪಡಿಬೇಕು ಹೆಚ್ಚಿನ ಲಾಭ ಪಡಿಬೇಕು ಅನ್ನೋ ಉದ್ದೇಶ ಅಲ್ಲದೆ ಇರೋದ್ರಿಂದ ನಾವು ಆದಷ್ಟು ಸಾವಯವ ಗೊಬ್ಬರಗಳು ಈ ನಮ್ಮ ಒಂದು ಸ್ಥಳೀಯವಾಗಿ ಸಿಗ್ತಕ್ಕಂಥ ಸಾವಯವ ಗೊಬ್ಬರಗಳು ಉದಾಹರಣೆಗೆ ಬೇವಿನ ಹಿಂಡಿ ಆಗಿರ್ಬೋದು, ಈ ಎರೆಹುಳ ಗೊಬ್ಬರ ಆಗಿರ್ಬೋದು, ಕಾಂಪೋಸ್ಟ್ ಗೊಬ್ಬರ ಆಗಿರ್ಬೋದು, ಈ ರೀತಿ ಕೆಲವೊಂದು ಬಯೋ ಫರ್ಟಿಲೈಸರ್ ಜೈವಿಕ ಗೊಬ್ಬರಗಳು ಸಿಗ್ತವೆ ಆ ತರ ಗೊಬ್ಬರಗಳನ್ನೆಲ್ಲ ನಾವು ಉಪಯೋಗ ಮಾಡಿ ಈ ಕೈತೋಟದಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲದೆ ನಾವು ಕೈತೋಟನ ಬೆಳೆಸಬಹುದು. ಇನ್ನು ಈ ಕೀಟ ನಿರ್ವಹಣೆ ಪೀಡೆ ನಿರ್ವಹಣೆ ಯಾವ ತರ ಮಾಡ್ಬೋದಂತ ನೀವು ಕೇಳಿದಾಗ ಸೊ ಇದನ್ನು ಕೂಡ ನಾವು ನಮ್ಮ ತಳೀಯವಾಗಿ ಸಿಗ್ತಕ್ಕಂತ ಉದಾಹರಣೆಗೆ ಈ ಕೀಟ ನಿರ್ವಹಣೆ ಯಾವ ತರ ಮಾಡಬಹುದಪ್ಪ ಅಂದ್ರೆ, ನಮ್ ಸ್ಥಳೀಯವಾಗಿ ಈ ಮೆಣಸಿನಕಾಯಿ ಸಿಗುತ್ತೆ, ಬೆಳ್ಳುಳ್ಳಿ ಸಿಗುತ್ತೆ, ಅರಿಶಿನ ಸಿಗುತ್ತೆ. ಸೊ ಅಂತ ಒಂದು ಮೆಣಸಿನಕಾಯಿ ಇರ್ಬೋದು, ಅರಿಶಿನ ಇರ್ಬೋದು, ಬೆಳ್ಳುಳ್ಳಿ ಇರ್ಬೋದು, ಅದನ್ನ ಒಂದು ಪೇಸ್ಟ್ ತರ ಮಾಡಿಕೊಂಡು ಆ ಪೇಸ್ಟ್ ಅನ್ನೇ ನಾವು ದಿನನಿತ್ಯ ಒಂದು ವಾರ 10 ದಿನ ಅಂತರದಲ್ಲಿ ನಾವು ಸ್ಪ್ರೇ ಮಾಡೋದ್ರಿಂದ ಎಷ್ಟೋ ಕೀಟಗಳನ್ನ ನಾವು ಕಡಿಮೆ ಮಾಡಬಹುದು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಅವು ಎಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ಸ್ ಒಂದು ಕಾರ್ಡ್ಗಳು ಬರ್ತವೆ, ಹಳದಿ ಕಾರ್ಡು, ನೀಲಿ ಕಾರ್ಡು, ಈ ತರ ಕಾರ್ಡ್ಗಳು ಬರ್ತಿದ್ವು. ಅವುಗಳನ್ನು ನಾವು ಅಲ್ಲಿ ಅಲ್ಲಿ ಅಲ್ಲಿ ನಮ್ಮ ಒಂದು ತೋಟದಲ್ಲಿ ಇಡುವುದರಿಂದ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಕೀಟಗಳ ಹತೋಟಿ ಆಗೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ನಾವು 100% ಈ ಪದ್ಧತಿಯಿಂದ ಕೀಟ ರೋಗಗಳನ್ನ ಕಡಿಮೆ ಮಾಡ್ತೇವೆ ಅಂತ ಹೇಳಲ್ಲ, ಬಟ್ ನಮಗೆ ತೃಪ್ತಿದಾಯಕವಾಗಿ ನಾವು ಈ ಕಾಯಿ ತೋಟ ಮತ್ತು ತಾರಸಿ ತೋಟವನ್ನು ಈ ರೀತಿ ನಾವು ಸ್ವಾಭಾವಿಕವಾಗಿ ಸಿಗ್ತಕ್ಕಂತ ಒಂದು ಅಂಶಗಳಿಂದ ನಾವು ಕಂಟ್ರೋಲ್ ಹತೋಟಿ ಮಾಡಿಕೊಂಡು ಬೆಳೆಯಬಹುದು ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಇಂಥ ಒಂದು ತೋಟವನ್ನು ನಿರ್ಮಾಣ ಮಾಡಬೇಕು ಕೈ ತೋಟ ಅಂದಾಗ ಇಂಥ ಮಣ್ಣಿದ್ರೆ ಒಳ್ಳೆಯದು ಅನ್ನುವಂಥದ್ದು ಕೂಡ ಇರುತ್ತೆ. ಯಾಕಂದ್ರೆ ಎಷ್ಟೋ ಸಾರಿ ಮಣ್ಣ ಸಿಗೋದಲ್ಲ, ಅಥವಾ ಒಳ್ಳೆ ಮಣ್ಣಿದ್ದಂಥ ತೋಟ ಹಿತ್ತಲನ್ನು ಇರಬಹುದು, ಅಂಥದ್ದು ಸಾಧ್ಯತೆ ಇದೆ. ಒಂದು ವೇಳೆ ನಾವು ಕುಂಡ್ಲದೊಳಗೇನೆ ಬೆಳಿಬೇಕು ಅಥವಾ ಮಣ್ಣು ಅಲ್ಲಿ ಇಲ್ಲ, ಸರಿ ಬರೀ ಕಲ್ಲು ಅಂತ ಇಂಥದ್ದು ಇದೆ, ಅದಕ್ಕೊಂದು ಸ್ವಲ್ಪ ಮಣ್ಣು ಹಾಕಬೇಕು ಅಂದಾಗ ಎಂಥ ಮಣ್ಣು ತರಬೇಕು? ಸರ್ ಈಗ ಈ ಸ್ವಾಭಾವಿಕವಾಗಿ ನಮಗೆ ಸಿಗ್ತಕ್ಕಂಥ ಮಣ್ಣಿಗೆ ಈ ಅದರಲ್ಲಿ 3 ಪ್ರಪೋರ್ಷನ್ ಅಂತ ಇದೆ ಸರ್. ಈಗ 1-1-1 ಅಂತ ಸರ್, ಅಂದರೆ 1 ಪ್ರಮಾಣ ಮಣ್ಣು, 1 ಪ್ರಮಾಣ ಗೊಬ್ಬರ, 1 ಪ್ರಮಾಣ ಈ ಮರಳು ಅಂತ ಏನು ಕರಿತೀವಿ ಸರ್, ಆ ಒಂದು ಪ್ರಪೋರ್ಷನೇಟ್ನಲ್ಲಿ ನಾವು ನಮ್ಮ ಈ ಮೀಡಿಯಾ ಅಂತ ಏನು ಕರಿತೀವಿ ಸರ್, ಸಾಯಿಲ್ದು, ಅದನ್ನು ನಾವು ಮಣ್ಣಿಂದು ಅದನ್ನು ರೆಡಿ ಮಾಡಿಕೊಂಡು ಆ ಮಣ್ಣನ್ನ ನಾವು ಫಲವತ್ತತೆ ಮಾಡಿದಂಗೆ ಸರ್. ಈಗ ಅದಕ್ಕೆ ನಾವು ಏನೇನು ಮಾಡ್ತೇವಪ್ಪ ಅಂದರೆ ಈ ಕೊಟ್ಟಿಗೆ ಗೊಬ್ಬರ ಅದಕ್ಕೆ ಸೇರಿಸೋದ್ರಿಂದ, ಆಮೇಲೆ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಈ ಬಯೋ ಫರ್ಟಿಲೈಸರ್ಸ್ ಜೈವಿಕ ಗೊಬ್ಬರಗಳನ್ನು ನಾವು ಅದಕ್ಕೆ ಸೇರಿಸುವ ಮಿಶ್ರಣ ಮಾಡುವುದರಿಂದ ಸರ್, ಇದರಿಂದ ನಮಗೆ ಒಳ್ಳೆಯ ಗುಣಮಟ್ಟದ ಮಣ್ಣು ತಯಾರಾದಂತಾಗುತ್ತೆ ಸರ್. ಆ ಮಣ್ಣನ್ನು ನಾವು ಈ ಒಂದು ಕಿಚನ್ ಗಾರ್ಡನ್ ಅಂತ ಕರಿತೀವಿ ಸರ್, ಈ ಕೈ ತೋಟ ಅಥವಾ ಈ ತಾರಸಿ ಮೇಲ್ಛಾವಣಿ ಕೃಷಿಗೆ ಬಳಸಬಹುದು ಸರ್. ಏನು ಸಮಸ್ಯೆ ಇದೆ ಮತ್ತು ನಾವು ಯಾವ ಪ್ರದೇಶದಲ್ಲಿದ್ದೀವಿ, ಅಲ್ಲಿ ಮಳೆ ಎಷ್ಟು ಪ್ರಮಾಣದಲ್ಲಿದೆ, ಮತ್ತು ವಾತಾವರಣದಲ್ಲಿ ತೇವಾಂಶ ಎಷ್ಟು ಪ್ರಮಾಣದಲ್ಲಿದೆ, ಇವೆಲ್ಲವನ್ನು ಗಮನಿಸಬೇಕು. ಹೌದು ಸರ್, ಖಂಡಿತವಾಗಿಯೂ ಇವು ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶಗಳು ಸರ್. ಇವುಗಳನ್ನು ಗಮನಿಸಿಯೇ ನಾವು ನಮಗೆ ಬೇಕಾಗಿರ್ತಕ್ಕಂಥ ತರಕಾರಿಗಳು ಬೆಳೆಯೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗುತ್ತೆ ಸರ್. ಒಳ್ಳೆಯದು ಹರೀಶ್, ಇಲ್ಲಿ ತನಕ ನೀವು ನಮ್ಮ ಜೊತೆಗೆ ಇದ್ದು, ಒಟ್ಟಾರೆ ಈ ಕೈ ತೋಟ ಅದರ ಪ್ರಾಮುಖ್ಯತೆ ಹೆಂಗೆ ಹೆಂಗೆ ಮಾಡಬೇಕು, ಎಲ್ಲೆಲ್ಲಿ ಕಾಳಜಿ ವಹಿಸಬೇಕು ಅನ್ನುವಂಥ ನಿಟ್ಟಿನೊಳಗೆ ಅನೇಕ ಮಾಹಿತಿಯನ್ನು ಹಂಚಿಕೊಂಡ್ರೆ, ಇಂಥ ಒಂದು ಪ್ರಯೋಗ ಹೊಸದಾಗಿ ಮಾಡಬೇಕನ್ನಂಥವ್ರು ಅಥವಾ ಈ ಸ್ವಲ್ಪ ಅನುಭವ ಇರುವಂಥವ್ರು ಮಾಡ್ಕೊಂತ ಹೋದಂಗೆಲ್ಲ ಗಿಡಗಳೇ ಸಸಿಗಳೇ ಅಲ್ಲಿ ಇರ್ತಕ್ಕಂಥ ಎಲ್ಲ ವಾತಾವರಣವೇ ಕಲಿಸ್ಕೊಡ್ತಾ ಇರುತ್ತೆ. ಮತ್ತು 4 ಜನರ ಜೊತೆ ಬೆರೆತಾಗ ಏನೇನು ಮಾಡಬೇಕು, ಏನು ಬಿಡಬೇಕು ಅನ್ನೋದು ಕೂಡ ತಿಳುವಳಿಕೆ ಬರುತ್ತೆ. ಈ ನಿಟ್ಟಿನೊಳಗೆ ನಮ್ಗೆ ಒಳ್ಳೆ ಆರೋಗ್ಯಪೂರ್ಣವಂತ ತರಕಾರಿ, ಹಣ್ಣು, ಹಂಪ್ಲ ಇಂಥವೆಲ್ಲಾನು ಪಡಿಬೇಕಾಗಿತ್ತು ಅಂದ್ರೆ ಇಂಥ ಒಂದು ಕಾರ್ಯ ನಮ್ಮ ಜನರು ಮಾಡಲಿ, ಇದರ ಉಪಯೋಗವನ್ನು ಪಡೀಲಿ ಅಂತ ಹೇಳಿಸುತ್ತೇನೆ. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ ಸರ್. ನಮಸ್ತೆ ಸರ್. ಇದುವರೆಗೆ ಕೈತೋಟ ಈ ಕುರಿತು ಸಿರಿಸಿಯ ಡಾಕ್ಟರ್ ಹರೀಶ್ ಟಿಕೆ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು ಎಚ್ಪಿ ರಾಮುಡಿಗೆ. पक्षियों से तो हम खेत को बचा लेते हैं, पर इन घातक रसायनों से कैसे बचाने? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलाती थी, शुद्धता झलकती थी, माटी भी तंदुरुस्त और लोग पहली वाली बात कहा, पर हम तो सब यही डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहा है, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूँगा। माटी से प्रेम की परंपरा है परंपरागत खेती। ಈಗ ರೈತರಿಗೆ ಸಲಹೆಗಳು.